ಅಶೋಕೋ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡಿದೀಯಾ? ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಕಣಮ್ಮಿ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರೆ. ಆಮೇಲೆ 2 ಮತ್ತು 3ನೇ ತಿಂಗಳು ತಪಾಸಣೆಗೆ ಹೋಗೋದನ್ನ ತಪ್ಪಿಸ್ಕೋಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನು ಗುರುತಿಸಿ ವಿಶೇಷ ಗಮನ ಕೊಡ್ತಾರೆ. ನೆನಪಿಡಿ, ಪ್ರತಿ ತಿಂಗಳ 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಇಕೋಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ಇದುವರೆಗೂ ಕೆಲವು ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿಯುವುದು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಕೇಂದ್ರ ಸರ್ಕಾರದ ಸಸ್ಯತಳಿ ಪ್ರಭೇದಗಳ ಸಂರಕ್ಷಣಾ ಪುರಸ್ಕಾರಕ್ಕೆ ಪಾತ್ರವಾಗಿರುವ ಹಾಸನದ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಸಿ ಜಯಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ಬಿಸಿ ಜಯಪ್ರಸಾದ್ ಅವರು ನಮ್ಮೊಂದಿಗೆ ಇದ್ದಾರೆ. ಏನು ಈ ಸಂಸ್ಥೆಯ ವಿಶೇಷ ಅಂತ ಹೇಳಿದ್ರೆ, ಸಸ್ಯತಳಿ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಸಾಕಷ್ಟು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ಇವರು ಮಾಡಿರುವಂತಹ ಅಮೂಲ್ಯ ಸೇವೆಯನ್ನ ಗುರುತು ಮಾಡಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ನೀಡುವಂತಹ ಸಸ್ಯತಳಿ ಪ್ರಭೇದಗಳ ಸಂರಕ್ಷಣಾ ಪುರಸ್ಕಾರವನ್ನ ಈ ಸಾಲಿನಲ್ಲಿ ನಮ್ಮ ಹಾಸನದ ಸಂಸ್ಥೆಗೆ ನೀಡಿರತಕ್ಕಂಥದ್ದು. ಏನೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಇದರಿಂದ ನಮ್ಮ ರೈತ ಸಮುದಾಯಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ಏನೆಲ್ಲ ಅನುಕೂಲಗಳು ಲಭಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನ ಈಗ ಜಯಪ್ರಸಾದ್ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯಪ್ರಸಾದ್ ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಈ ಭೂಮಿ ಸುಸ್ಥಿರ ಸಂಸ್ಥೆ ಅನ್ನುವಂಥದ್ದು ಕೆಲಸವನ್ನ ಮಾಡ್ತಾ ಇದೆ? ಸರ್, ಇದು 2006 ಪ್ರಾರಂಭ ಆಗಿದ್ದು, ಸುಮಾರು 15 ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ದೇಸಿ ತಳಿ ಬಿತ್ತನೆ ಬೀಜಗಳ ಸಂರಕ್ಷಣೆ, ಸಾವಯವ ಕೃಷಿ ಉತ್ತೇಜನ ಮತ್ತೆ ರೈತರಿಗೆ ಸಾವಯವ ಕೃಷಿ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಸರ್. ಕರ್ನಾಟಕದ ಒಟ್ಟು 8 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಸುಮಾರು 11,500 ರೈತ ಕುಟುಂಬಗಳ ಜೊತೆ ಕೆಲಸ ಮಾಡ್ತಾ ಇದೀವಿ. ಮುಖ್ಯವಾಗಿರುವಂತದ್ದು ಸಾವಯವ ಕೃಷಿ, ಮಣ್ಣು ನೀರು ಸಂರಕ್ಷಣೆ, ದೇಸಿ ತಳಿ ಸಂರಕ್ಷಣೆ, ಈ ತರದ ರೈತರೊಟ್ಟಿಗೆ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಾಗಿ ಮಾಡ್ತಾ ಇದೀವಿ ಸರ್. 2006 ಅಂತ ಅಂದ್ರೆ ಸ್ವಲ್ಪ ಹೊಸ ಸಂಸ್ಥೆ ಅಂತ ಹೇಳ್ಬಹುದು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಅದನ್ನ ಕೇಂದ್ರ ಸರ್ಕಾರವು ಕೂಡ ಗುರುತು ಮಾಡಿ ಸಸ್ಯತಳಿ ಪ್ರಭೇದಗಳ ಸಂರಕ್ಷಣಾ ಪುರಸ್ಕಾರವನ್ನ 2021 ತಮಗೆ ನೀಡಿದೆ. ಅದಕ್ಕಾಗಿ ತಮಗೆ ಮತ್ತೆ ಸಂಸ್ಥೆಗೆ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈ ಸಂಸ್ಥೆ ಮಾಡಬೇಕು ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು? ಸರ್, ನಾವು ಮುಂಚೆಯಿಂದನೂ ಈ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್. ಕೆಲಸ ಮಾಡಬೇಕಿದ್ರೆ ಒಂದೊಂದು ಸಂಸ್ಥೆಯ ಗುರಿ ಮತ್ತೆ ಉದ್ದೇಶಗಳು ಬೇರೆ ಬೇರೆ ಆಗಿರ್ತಾ ಇತ್ತು. ಆಗಿದ್ದಾಗ ನಮಗೆ ಈ ತಳಿ ಸಂರಕ್ಷಣೆ, ಏಕೆಂತಂದ್ರೆ ಈ ಬಿತ್ತನೆ ಬೀಜಗಳ ಬಗ್ಗೆ ನಾವು ನೋಡಿ ಓಡಾಡಿ ಕರ್ನಾಟಕ ತುಂಬಾ ಸುಮಾರು 27 ಜಿಲ್ಲೆನಲ್ಲಿ ನಾನು ಕೆಲಸ ಮಾಡಿದ್ದೆ ಆರಂಭದಲ್ಲೇನೆ. ಆ ಟೈಮ್ನಲ್ಲಿ ತಳಿಗಳನ್ನ ಗುರುತಿಸಿ ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಬಹಳ ಕಡಿಮೆ ಜನ ಇದ್ರು ಸರ್, ತುಂಬಾ ಕಡಿಮೆ ಜನ ಇದ್ರು. ಆಮೇಲೆ ಈ ತಳಿ ಒಂದ್ ವೇಳೆ ಕಳೆದೋದ್ರೆ ಮತ್ತೆ ಈ ತಳಿಯನ್ನ ಉಳಿಸಿ ಮತ್ತೆ ಅದನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಸರ್. ಒಂದ್ಸರಿ ಕಳೆದೋದ್ರೆ ಮುಗಿತು ಸರ್, ಮತ್ತೆ ಅದನ್ನ ತರಲಿಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ತಳಿ ಸಂರಕ್ಷಣೆ ಆಗಲೇಬೇಕು. ಅದರಲ್ಲೂ ಕೆಲವು ವಿಶೇಷ ಗುಣ ಇರತಕ್ಕಂಥ ತಳಿಗಳನ್ನು ಸಂರಕ್ಷಣೆ ಮಾಡಿ ಅದನ್ನ ರೈತರೊಟ್ಟಿಗೆ ಸೇರಿ ಬೆಳೆಸಿ ಅದನ್ನ ಬಳಕೆ ರೂಪಕ್ಕೆ ತರಬೇಕು ಅಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸ ಸಂಸ್ಥೆಯನ್ನ ಹುಟ್ಟಾಕಿದ್ವಿ ಸರ್. ನಮ್ಮ ಉದ್ದೇಶ ಬಹಳ ಕ್ಲಿಯರ್ ಇತ್ತು ಸರ್, ನಮಗೆ ತಳಿಗಳು ಸಂರಕ್ಷಣೆ ಮಾಡಬೇಕು, ಅದನ್ನ ಸಾವಯವದಲ್ಲಿ ಬೆಳೆಸಬೇಕು, ಬೆಳೆದ ನಂತರ ಅದನ್ನ ರೈತರು ಉತ್ಪಾದಕರ ಸಂಘಗಳು ಮಾಡಿ ಸಂಘದ ಮುಖಾಂತರ ಮಾರುಕಟ್ಟೆಗೆ ತರಬೇಕು, ತಂದು ಬಳಕೆದಾರರಿಗೆ ಅದನ್ನ ಬಳಕೆಗೆ ಸಿಗುವಂತೆ ಮಾಡಬೇಕು ಸರ್. ಈ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡಿ ಪ್ರಾರಂಭ ಮಾಡಿದ್ವಿ. ತುಂಬಾ ಚೆನ್ನಾಗಿ ರೈತರೊಟ್ಟಿಗೆ ನಮ್ಮ ಕೆಲಸಗಳು ಪ್ರಾರಂಭ ಮಾಡಿದ್ವಿ. ರೈತರ ಕಡೆಯಿಂದ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ಆಮೇಲೆ ಕಸ್ಟಮರ್ ಕಡೆ ಗ್ರಾಹಕರ ಕಡೆಯಿಂದ ಕೂಡ ಒಳ್ಳೆ ತಳಿಗಳನ್ನ ಬೆಳೆದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಭತ್ತ ರಾಗಿಗಳನ್ನ ಬೆಳೆದು ಕೊಡತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಂತಕ್ಕಂಥ ರೆಸ್ಪಾನ್ಸ್ ಬಂತು. ಹಾಗಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಈ ತಳಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಏನ್ ಸಮಸ್ಯೆ ಇತ್ತು ಈ ಒಂದು ರಂಗದಲ್ಲಿ ಸರ್? ಹೊಸ ಹೊಸ ಹೈಬ್ರಿಡ್ ತಳಿಗಳು ಬರ್ತಾ ಇದ್ದು, ಉದಾಹರಣೆಗೆ ನಾನು ಸಕಲೇಶ್ಪುರಕ್ಕೆ 2007 ಇಸ್ವಿನಲ್ಲಿ ಬಂದಾಗ ಅಲ್ಲಿ ಒಂದು PRA ಒಂದು ಮಾಡಿದ್ವಿ, ಪಾರ್ಟಿಸಿಪೇಟರಿ ರಿಸರ್ಚ್ ಒಂದು ಅಪ್ರೈಸಲ್ ಮಾಡಿದಾಗ ಅಲ್ಲಿ ಏನಾಯ್ತು ಅಂತಂದ್ರೆ 8 ತಳಿಗಳನ್ನ ಮುಂಚೆ ಬೆಳೀತಾ ಇದ್ರಂತೆ ಊರಿನಲ್ಲಿ. 2007 ಇಸ್ವಿನಲ್ಲಿ 8 ತಳಿ ದೇಸಿ ಭತ್ತಗಳನ್ನ ಬೆಳೀತಾ ಇದ್ರಂತೆ. ನಾವು ಅಲ್ಲಿ ಒಂದು ಪ್ರಯೋಗವನ್ನು ಮಾಡಿ ನೋಡಿದಾಗ ಬರೀ ಒಂದು ತಳಿ ಮಾತ್ರ ರಾಜಮುಡಿ ಒಂದು ತಳಿ ಬಿಟ್ಟರೆ ಬೇರೆ 7 ತಳಿ ಕಣ್ಮರೆ ಆಗಿದ್ವಿ ಸರ್. ಜನಗಳ ಜೊತೆ ಮಾತಾಡಿದ್ವಿ, ಯಾಕೆ ತಳಿಗಳನ್ನ ಕೈ ಬಿಟ್ರಿ ಅಂತ. ಸರ್, ಹೈಬ್ರಿಡ್ ತಳಿಗಳು ಬಂತು, ಇಲಾಖೆಯಿಂದ ಹೊಸ ಹೊಸ ತಳಿಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಮಾಡಿ ಅಥವಾ ಅದನ್ನ ಬಿತ್ತನೆ ಬೀಜ ಆಯ್ಕೆ ಮಾಡತಕ್ಕಂಥ ಕೆಲಸ ಕಡಿಮೆ ಆಯ್ತು ಅಂತ ನಾವು ಅಂದ್ಕೊಂಡ್ವಿ. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಈ ಹೊಸ ತಳಿಗಳು ಇಳುವರಿ ಜಾಸ್ತಿ ಕೊಡ್ತಾ ಇದೆ, ರುಚಿ ಚೆನ್ನಾಗಿಲ್ಲ, ದನಕರುಗಳಿಗೆ ಒಳ್ಳೆ ಮೇವು ಬರ್ತಾ ಇಲ್ಲ, ಆಮೇಲೆ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಗುಣಗಳಿಲ್ಲ ಇದರಲ್ಲಿ. ಹಾಗಾಗಿ ಮತ್ತೆ ಹಳೆ ತಳಿಗಳು ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ, ಆದ್ರೆ ಆ ತಳಿ ಎಲ್ಲಿದೆ ಅಂತ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ನಾವು ತಳಿಗಳನ್ನ ಹುಡುಕಂತ ಓದಿ ಸರ್, ಎಲ್ಲಿ ಸಿಗುತ್ತೆ. ಕೆಲವ್ರನ್ನೆಲ್ಲ ಕೇಳಿದ್ವಿ, ನಿಮ್ಮ ಸಂಬಂಧಿಕರ ಮೇಲೆ ಎಲ್ಲಾದ್ರೂ ಬೆಳೀತಾ ಇದ್ದಾರಾ, ಪಕ್ಕದೂರಲ್ಲಿ ಬೆಳೀತಾರಾ, ಈ ರೀತಿ ಕೇಳ್ಕೊಂಡು ಆಮೇಲೆ ಬೀಜ ಮೇಳ ಬೀಜ ಸಮ್ಮೇಳನಗಳು ಕೂಡ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗದಲ್ಲಿ. ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಭೇಟಿಯಾದಾಗ ಈ ತಳಿಗಳನ್ನ ಕೆಲವು ಕಡೆ ಹುಡುಕಿ ತರತಕ್ಕಂಥ ಪ್ರಯತ್ನಗಳು ಸ್ವಲ್ಪ ಸ್ವಲ್ಪ ಒಂದು 1/2 kg 1/2 kg ಬಿತ್ತನೆ ಸಿಗ್ತಾ ಇತ್ತು ನಮಗೆ. ತಂದು ಆ ತಳಿಗಳನ್ನ ಒಂದ್ ಕಡೆ ರೈತರಲ್ಲಿ ಕೊಟ್ಟು ಪ್ರತ್ಯೇಕವಾಗಿ ಬೆಳೆಸಿ ಅದನ್ನ ನಮ್ಮ ರೈತರನ್ನ ಕರ್ಕೊಂಡು ತೋರಿಸ್ತಾ ಇದ್ವಿ, ಈ ತಳಿ ನಿಮ್ಮ ಮೂಲ ಹಳೆ ತಳಿ ಇದೇ ತಳಿ ಅಂತ ಚೆಕ್ ಮಾಡ್ತಾ ಇದ್ವಿ ಸರ್. ಅವ್ರು ಅದನ್ನ ಸೆಲೆಕ್ಟ್ ಮಾಡಿ ಹೌದು ಈ ತಳಿನ ಮುಂಚೆ ಇದೇ ತಳಿ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಕೆಲವು ತೆನೆಗಳನ್ನ ಆಯ್ಕೆ ಮಾಡಿಸಿ ಆ ತೆನೆಗಳನ್ನ ಸಪರೇಟ್ ಮಾಡಿಸಿ ಬಿತ್ತನೆ ಪ್ಯೂರ್ ಬಿತ್ತನೆ ಬೀಜವನ್ನ ಮಾಡಿ ಅದ್ರ ಮುಂದಿನ ವರ್ಷಕ್ಕೆ ಕ್ಷೇತ್ರ ವಿಸ್ತರಣೆ ಮಾಡ್ತಾ ಇದ್ವಿ ಸರ್. ಈ ರೀತಿ ಮಾಡ್ತಾ ಮಾಡ್ತಾ ಇವಾಗ ಸುಮಾರು 1,500 ಎಕರೆನಲ್ಲಿ ಬಿತ್ತನೆ ಬೀಜಗಳನ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಸರ್. ಅಷ್ಟಕ್ಕೂ ಮಾರುಕಟ್ಟೆ ಕೊಡ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ ಸರ್ ಇವಾಗ. ಸಾಮಾನ್ಯವಾಗಿ ಹೇಗೆ ಅಂತ ಅಂದ್ರೆ, ಜನ ಸಮುದಾಯ ನೇರವಾಗಿ ಏನಾದರೂ ನಮಗೆ ಪ್ರತಿಫಲ ಸಿಗುತ್ತೆ, ತಕ್ಷಣದಲ್ಲಿ ಪ್ರತಿಫಲ ಸಿಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ಸ್ಪಂದಿಸ್ತಾರೆ. ಈ ತಳಿ ಸಂರಕ್ಷಣೆ ಅಂತ ಅಂದ್ರೆ ಇವತ್ತದು ಯಾರಿಗೂ ಕೂಡ ಬೇಕಿಲ್ಲ ಅನ್ನುವಂಥದ್ದು, ಅದು ಮತ್ತೆ ಬಹಳ ತಕ್ಷಣದಲ್ಲೇ ಅವರಿಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಈ ತಳಿ ಸಂರಕ್ಷಣೆ ಮಾಡೋದು ನಿಮ್ಮ ಮೂಲ ಉದ್ದೇಶ ಅಂತ ಅಂದಾಗ ರೈತ ಸಮುದಾಯ ಆಗಿರಬಹುದು ಮತ್ತು ಜನಸಾಮಾನ್ಯರಾಗಿರಬಹುದು ಹೇಗೆ ಸ್ಪಂದಿಸಿದ್ರು? ಸರ್, ನೀವು ಹೇಳಿದ ಹಾಗೆ ಸುಮಾರು 95% ರೈತರು ಇದಕ್ಕೆ ಸ್ವಲ್ಪ ನಕಾರಾತ್ಮಕವಾಗಿ ಸ್ಪಂದಿಸಿದ್ರು ಸರ್. ಯಾಕೆಂತ, ನಮಗೆ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಇಳುವರಿ ಬೇಕು, ಬೇಗ ಕಟಾವಿಗೆ ಬರಬೇಕು, ಬಿತ್ತನೆ ಬೇಗ ಸುಲಭ ಸಿಗತಕ್ಕಂತ ನಿಟ್ಟಿನಲ್ಲಿ ಇರಬೇಕು. ಈ ನಿಟ್ಟಿನಲ್ಲಿ ಸ್ವಲ್ಪ ರೈತರು ಅವ್ರ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲಿ ಕೆಲವು ರೈತರು, ತುಂಬಾ ಹಳೆ ರೈತರು, ಸ್ವಲ್ಪ ಆಸಕ್ತಿ ಇರತಕ್ಕಂಥ ಕೆಲವು ರೈತರು, ಬೆರಳೆಣಿಕೆಯಷ್ಟು ರೈತರು ಅಷ್ಟೇನೆ, ಈ ತಳಿ ಕೊಟ್ಟರೆ ನಾನು ಬೆಳೆಸ್ಕೊಡ್ತೀನಿ ಉಳಿಸ್ತೀನಿ ಅಂತಕ್ಕಂಥ ಒಂದು ಭಾವನೆ ವ್ಯಕ್ತಪಡಿಸಿದ್ರು ಸರ್. ಅಂತ ರೈತರುಗಳನ್ನ ಗುರುತು ಮಾಡಿ ಅವ್ರಿಗೆ ತಳಿಗಳನ್ನ ತಂದುಕೊಟ್ಟು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಅದು ಬೆಳೆದ ಮೇಲೆ ಅದನ್ನ ನಾವೇ ಕೊಂಡ್ಕಂತೀವಿ, ಒಂದು ಒಳ್ಳೆ ಬೆಲೆ ಕೊಂಡ್ಕೊಂಡು ಮಾರ್ಕೆಟ್ ಕಲ್ಪಿಸ್ತೀವಿ ಅಂತ ಅಂದಮೇಲೆ ಇದ್ರ ವಿಸ್ತರಣೆ ಚೆನ್ನಾಗಿ ಆಗ್ಲಿಕ್ಕೆ ಶುರುವಾಯಿತು ಸರ್. ಯಾಕೆಂತ ತಮ್ಗೆಲ್ಲ ಗೊತ್ತಿದೆ, ಈಗ ಸುಧಾರಿತ ಭತ್ತಗಳು 1,100, 1,200 ಈ ತರದಲ್ಲಿ ಬೆಲೆ ಇರುತ್ತೆ. ಸರ್ಕಾರ 1,966 ಏನೋ ಈಗ ಒಂದು ಬೆಲೆಯನ್ನ ನಿಗದಿ ಮಾಡಿದೆ, ಬೆಂಬಲ ಬೆಲೆ. ನಾವು ಕೆಲವು ತಳಿಗಳಿಗೆ, ವಿಶೇಷವಾಗಿ ಗಮಸಾಲೆ ಅಂತಕ್ಕಂಥ ಭತ್ತ ಇದೆ, ಸಾವಯವದಲ್ಲಿ ಬೆಳೆತಕ್ಕಂಥ ಗಮಸಾಲೆಗೆ 2,500 ಬೆಲೆ ಕೊಡ್ತಾ ಇದೀವಿ ಸರ್. ಮಾರ್ಕೆಟ್ ಬೆಲೆ ಇವತ್ತು ಕೂಡ 1,700 to 1,800 ಇದೆ. ನವರ ಅಂತಕ್ಕಂಥ ಒಂದು ಭತ್ತ, ಸ್ವಲ್ಪ ಈ ಜಾಯಿಂಟ್ ಪೇನ್, ಈ ಮಂಡಿ ಕೈಕಾಲು ನೋವಿಗೆಲ್ಲ ಬಳಸ್ತಕ್ಕಂಥ ಒಂದು ಔಷಧೀಯ ಗುಣ ಇರತಕ್ಕಂಥ ಒಂದು ಭತ್ತ, ಅದಕ್ಕೆ ಸುಮಾರು 2,500 ಕೊಡ್ತಾ ಇದೀವಿ. ಕಪ್ಪು ಭತ್ತ ಒಂದು ಬೆಳೀತಾ ಇದ್ರೆ, ಕಪ್ಪು ಭತ್ತ ಬೆಳೆದಿರೋಂಥವ್ರಿಗೆ ನಾವು 3,000 to 3,500 ಫಾರ್ಮರ್ ಡೋರ್ ಸ್ಟೆಪ್ ನಲ್ಲಿ ಕೊಡತಕ್ಕಂಥ ಒಂದು ಪ್ರಯತ್ನ ಮಾಡಿದೀವಿ ಸರ್. ಕರ್ನಾಟಕದ ಬಹುಶಃ ಇಷ್ಟೊಂದು ಬೆಲೆ ಯಾವ ಭತ್ತಕ್ಕೂ ಇಲ್ಲ ಅಂತ ಒಳ್ಳೆ ಬೆಲೆಯನ್ನು ಕೊಡ್ತಾ ಇದೀವಿ. ರಾಜಮುಡಿ ಮಾರ್ಕೆಟ್ ನ 1,700 to 1,800 ರೂಪಾಯಿ ರೇಟ್ ಇದೆ, 2,000 ರೂಪಾಯಿ ಕೊಟ್ಟು ರಾಜಮುಡಿ ಖರೀದಿ ಮಾಡ್ತಾ ಇದೀವಿ. ಈ ರೀತಿ ನಾವು ಬೆಲೆಯನ್ನು, ಒಳ್ಳೆ ಬೆಲೆಯನ್ನು ಕೊಟ್ಟು ಕೊಂಡ್ಕೊಳ್ಳಕ್ ಪ್ರಾರಂಭ ಮಾಡಿದ ಮೇಲೆ ಜನ ಅದನ್ನು ಬೆಳ್ಕೊಡ್ತೀವಿ, ನಾವು ಬೆಳ್ಕೊಡ್ತೀವಿ ಅಂತ ಒಂದಷ್ಟು ರೈತರು ಮುಂದೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ಸರ್. ಅದೇ ರೀತಿ ವಿಸ್ತರಣೆ ಮಾಡ್ತಾ ಈಗ ಸುಮಾರು 1,000 ಎಕರೆ ವಿಸ್ತರಣೆ ಆಗಿದೆ ಸರ್. ಭೂಮಿ ಸಂಸ್ಥೆ ಅನ್ನುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು, ನಿಮ್ಮ ಕಾರ್ಯಚಟುವಟಿಕೆ ಹೆಚ್ಚು ಕೇಂದ್ರೀಕೃತ ಆಗಿರತಕ್ಕಂಥದ್ದು ಸಕಲೇಶ್ಪುರ ಭಾಗದಲ್ಲಿ, ಯಾಕೆ ನೀವು ಆ ಭಾಗವನ್ನ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಮುಂಚೆ ಎಲ್ಲ ನಾವು ಕೆಲಸ ಪ್ರಾರಂಭ ಮಾಡಿದಾಗ ಸ್ವಲ್ಪ ರಿಮೋಟ್ ಏರಿಯಾಗಳು, ಸಕಲೇಶ್ಪುರ, ಮೂಡಿಗೆರೆ, ಸೋಮವಾರಪೇಟೆ ಈ ತರದ ಭಾಗಗಳಲ್ಲಿ ಹೆಚ್ಚು ಸಂಪರ್ಕಗಳು ಕಡಿಮೆ ಇತ್ತು ಸರ್. ಹಳ್ಳಿಗಳಿಗೆ ತುಂಬಾ ಅಧಿಕಾರಿಗಳು ಹೋಗ್ತಾ ಇರಲಿಲ್ಲ, ತುಂಬಾ ಸಂಪರ್ಕ ಅವ್ರ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಸಂಪರ್ಕಗಳು ಇರ್ತಿರಲಿಲ್ಲ ಸರ್. ಕೆಲವು ಹಳ್ಳಿಗಳು ನಾವು 10 ವರ್ಷ 15 ವರ್ಷ ಹಿಂದೆ ಕೆಲಸ ಶುರು ಮಾಡಿದಾಗ, ಹಾಗಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಯಾವಾಗ್ಲೂ ನಗರಕ್ಕೆ ಹತ್ತಿರ ಇರತಕ್ಕಂಥದ್ದು ಅಥವಾ ಮುಖ್ಯ ರಸ್ತೆ ಹತ್ತಿರ ಇರತಕ್ಕಂಥ ಹಳ್ಳಿಗಳನ್ನ ಯಾವಾಗಲೂ ಆಯ್ಕೆ ಮಾಡಲ್ಲ ಸರ್. ಯಾವ ಹಳ್ಳಿಗಳು ಡೆವಲಪ್ಮೆಂಟ್ ಇಂದ ವಂಚಿತರಾಗಿರ್ತಾರೆ, ಅವರಿಗೆ ಸಂಪರ್ಕ ಇರಲ್ಲ, ಅಧಿಕಾರಿಗಳು ಸಂಪರ್ಕ, ಇಲಾಖೆ ಸಂಪರ್ಕ, ಸವಲತ್ತುಗಳು ಸಂಪರ್ಕ ಇರಲ್ಲ, ಅಂತ ಹಳ್ಳಿಗಳನ್ನ ಆಯ್ಕೆ ಮಾಡ್ತೀವಿ. ಹಾಗಾಗಿ ನಾವು ಸಕಲೇಶ್ಪುರ, ಮೂಡಿಗೆರೆ, ಸೋಮವಾರಪೇಟೆ ಈ ತರದ ಸ್ವಲ್ಪ ರಿಮೋಟ್ ಇರತಕ್ಕಂತ ತಾಲೂಕುಗಳು, ಅಲ್ಲೂ ಸ್ವಲ್ಪ ಕೆಲವು ಹಳ್ಳಿಗಳಿಗೆ ರಸ್ತೆನೆ ಇಲ್ಲ, ಅವ್ರಿಗೆ ಅಧಿಕಾರಿಗಳು ಹೋಗ್ತಾ ಇಲ್ಲ, ಅವ್ರಿಗೆ ವಿದ್ಯಾಮಾನಗಳು ಗೊತ್ತಾಗ್ತಾ ಇಲ್ಲ, ಅಂತ ಹಳ್ಳಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಇಲಾಖೆಗಳು ಮತ್ತು ಅಧಿಕಾರಿಗಳು ಸಂಪರ್ಕ ಕಲ್ಪಿಸತಕ್ಕಂಥ ವ್ಯವಸ್ಥೆಗಳನ್ನ ಮಾಡೋ ದೃಷ್ಟಿನಲ್ಲಿ ಈ ತರ ರಿಮೋಟ್ ಹಳ್ಳಿಗಳನ್ನ ಆಯ್ಕೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ ಸರ್. ಮತ್ತೆ ಅಂತ ಭಾಗದಲ್ಲಿ ರೈತರ ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ, ಯಾರು ಬರದೇ ಇರೋ ಹಳ್ಳಿಗೆ ಇವರೆಲ್ಲ ಬರ್ತಾ ಇದಾರೆ, ನಮ್ಗೆ ಒಳ್ಳೇದ್ ಮಾಡ್ತಾ ಇದಾರೆ ಅಂತಕ್ಕಂಥ ಒಂದು ಒಳ್ಳೆ ಅವ್ರ ಭಾವನೆನೂ ಕೂಡ ಇರ್ತಾ ಇತ್ತು. ಆಗ ನಮಗೆ ಕೆಲಸ ಮಾಡ್ಲಿಕ್ಕೆ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇತ್ತು ಸರ್ ಅಲ್ಲಿ. ಹಾಗಾಗಿ ಆ ಭಾಗದಲ್ಲಿ ಹೆಚ್ಚು ನೀವು ಕೇಂದ್ರೀಕೃತವಾಗಿ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಸಾಕಷ್ಟು ತಳಿಗಳನ್ನ ಇದುವರೆಗೆ ತಾವು ಸಂರಕ್ಷಣೆಯನ್ನ ಮಾಡಿರ್ತಕ್ಕಂಥದ್ದು, ಮುಖ್ಯವಾಗಿ ಯಾವ್ಯಾವ ತಳಿಗಳನ್ನ ಯಾವ್ಯಾವ ಬೆಳೆಗೆ ಸಂಬಂಧಪಟ್ಟ ಹಾಗೆ ರಕ್ಷಣೆ ಮಾಡಿದಿರಿ ಸರ್? ನಾವು ರಾಗಿ, ಭತ್ತ ಮತ್ತೆ ತರಕಾರಿ ಮೂರು ಬೆಳೆಗಳಲ್ಲಿ ಮತ್ತೆ ಸಿರಿಧಾನ್ಯ ಸರ್, ಈ ನಾಲ್ಕು ಬೆಳೆಗಳಲ್ಲಿ ತಳಿಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮೊದಲಿಂದ ಮಾಡ್ಕೊಂತ ಬಂದಿದ್ದೀವಿ. ಅದರಲ್ಲಿ ರಾಗಿನಲ್ಲಿ ಒಂದು ಕುಳ್ಳನ್ ರಾಗಿ ಅಂತಕ್ಕಂಥ ಒಂದು ತಳಿ ಇದೆ, ನಮ್ಮ ಹಾಸನ ಭಾಗದ ತಳಿ ಸರ್, ಆಲೂಗೆಡ್ಡೆ ಕುಳ್ಳನ್ ರಾಗಿ ಅಂತ ಕರೀತಾರೆ ಸರ್. ಈ ತಳಿನ ನಾವು 2009 ಇಸ್ವಿನಲ್ಲಿ ಸರ್ ಡಾಕ್ಟರ್ ರಾಗಿ ರವಿಶಂಕರ್ ಅಂತ ಒಬ್ಬರು ಮಂಡಿಯ ವಿಜ್ಞಾನಿಗಳನ್ನ ಕರೆಸಿ ಆ ತಳಿನ ತುಂಬಾ ಮಿಶ್ರಣ ಆಗಿತ್ತು, ಇಳುವರಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ಆ ತಳಿ ಶುದ್ಧತೆ ಮಾಡಿ ಆ ತಳಿಯನ್ನ ಈಗ ತುಂಬಾ ಜನ ರೈತರಿಗೆ ಅದನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂತ ಬಂದ್ವಿ. ಈಗ ಸುಮಾರು ಕುಳ್ಳುಂದ್ರಾಗಿ ಬಿತ್ತನೆ ಬೀಜ 1000 ಎಕರೆ ವಿಸ್ತರಣೆ ಆಗಿದೆ ಸರ್. ಒಂದು ಎಕರೆಗೆ 12-15 ಕ್ವಿಂಟಲ್ ಇಳುವರಿ ಬರುತ್ತೆ. ಎರಡನೇದಾಗಿ ಆಲೂಗೆಡ್ಡೆ ಕಟಾವಾದ ನಂತರ, ಅಂದ್ರೆ ನಾವು ಆಗಸ್ಟ್ ನಂತರ ಬಿತ್ತನೆ ಮಾಡಿದ್ರೆ ಕೇವಲ 3.5 ತಿಂಗಳಿಗೆ ಕಟಾವು ಬರುತ್ತೆ ಸರ್. ಅಷ್ಟು ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಭೂಮಿನ ಆಳ್ಬಿಡೋದ್ರ ಬದಲಾಗಿ ಆ ಟೈಮ್ನಲ್ಲಿ ಈ ತರದ ಒಂದು ರಾಗಿ ಸಿಕ್ಕಿರಿ ಬೆಳಿಬಹುದು ಅಂತಕ್ಕಂಥದ್ದು ರೈತರ ಭಾವನೆ ಇದೆ. ಆತರ ಅಲ್ಪಾವಧಿ ಬೆಳೆ ಬೆಳಿಲಿಕ್ಕಾಗಿ ತಳಿಯನ್ನ ನಾವು ಸ್ವಲ್ಪ ರೈತರಿಂದ ಹುಡುಕಿ ಅದನ್ನ ಸ್ವಲ್ಪ ಡೆವಲಪ್ ಮಾಡಿದ್ವಿ. ಏನಾದ್ರದ್ದು ವಿಶೇಷ ಸರ್? ವಿಶೇಷ ಅಂದ್ರೆ ಚೆನ್ನಾಗಿ ಬೆಳೆಯುತ್ತೆ ಸರ್. ಅಲ್ಪಾವಧಿ ಆದ್ರೂ ಕೂಡ 2.5-3 ಅಡಿ ಎತ್ತರ ಬೆಳೆಯುತ್ತೆ, ತೆನೆ ಚಿಕ್ಕದಾಗಿರುತ್ತೆ, ತುಂಬಾ ಕಾಳಿರುತ್ತೆ, ಒಟ್ಟು ಕಡಿಮೆ ಇರುತ್ತೆ, ಬನಿ ಜಾಸ್ತಿ ಇರುತ್ತೆ. ಬನಿ ಅಂತಂದ್ರೆ ನಮ್ಗೆ ಈಗ ಹೊಸ ಸುಧಾರಿತ ರಾಗಿಗಳನ್ನ ನೋಡಿದ್ರೆ 100 ಕೆಜಿಗೆ 110 ಸೇರ್ ರಾಗಿ ಬರುತ್ತೆ ಸರ್. ಈ ಕುಳ್ಳುಂದ್ ರಾಗಿ 100 ಕೆಜಿಗೆ 95 ಸೇರ್ ರಾಗಿ ಬರುತ್ತೆ ಸರ್. ಗಟ್ಟಿ ಜಾಸ್ತಿ ಇರುತ್ತೆ ಸರ್. ಆಗ ನಾವು ಮುದ್ದೆ ರೊಟ್ಟಿ ಮಾಡ್ಬೇಕಿದ್ರೆ ನಾವು ಸುಧಾರಿತ ರಾಗಿಗಿಂತ ಈ ರಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೇಕಾಗತ್ತೆ, ಅಷ್ಟು ಬನಿ ಇರುತ್ತೆ, ರುಚಿ ಚೆನ್ನಾಗಿರುತ್ತೆ, ಕಾಳು ಸ್ವಲ್ಪ ರೊಟ್ಟಿ ಮುದ್ದೆ ಎಲ್ಲ ಕೆಂಪು, ಸ್ವಲ್ಪ ಕೆಂಪು ಬರುತ್ತೆ. ಹುಲ್ಲು ಸರ್ ನಾವು ಎಷ್ಟು ಟ್ರಾಕ್ಟರ್ ಅಥವಾ ಇದನ್ನ ಕಲ್ಲು ಹೊಡೆದ್ರು ಕೂಡ ಒಕ್ಕಣೆ ಸಂದರ್ಭದಲ್ಲಿ ಎಷ್ಟು ಹೊಡೆದ ತುಂಡಾಗಲ್ಲ, ದನಕರುಗಳು ಒಂದು ಕಡ್ಡಿ ಬಿಡಿದಂಗೆ ತಿನ್ನುತ್ತೆ ಸರ್. ಹಾಗಾಗಿ ಅಷ್ಟು ಗಟ್ಟಿ ಇರುತ್ತೆ, ರುಚಿಯಾಗಿರುತ್ತೆ. ಹಾಗಾಗಿ ದನಕರುಗಳಿಗೆ ರೈತ ಅಂತ ಅಂದ್ರೆ ಕೃಷಿ ಪ್ರಧಾನ ಅಂದಾಗ ದನಕರುಗಳು ಬೇಕೇ ಬೇಕು. ಈ ರಾಗಿ ಬೆಳೆಯೋದ್ರಿಂದ ಒಳ್ಳೆ ಕಾಳು ಸಿಗುತ್ತೆ, ದನಕರುಗಳು ಒಳ್ಳೆ ಮೇವು ಸಿಗುತ್ತೆ, ಮತ್ತೆ ಅಲ್ಪಾವಧಿ ಬೆಳೆ, ಎರಡನೇ ಬೆಳೆ ಮೂರನೇ ಬೆಳೆಯಾಗಿ ಈ ತಳಿಯನ್ನು ಬೆಳೆಯಬಹುದು. ಆ ದೃಷ್ಟಿನಲ್ಲಿ ಈ ತಳಿಯನ್ನ ಒಂದು ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನ ಆಯಿತು. ಅದು ಈಗ 1000 ಎಕರೆ ವಿಸ್ತರಣೆ ಆಗಿದೆ. ಈಗ ನಮ್ಗೆ ಕೇಂದ್ರ ಪುರಸ್ಕಾರ ಆದ್ಮೇಲೆ ಈ ತಳಿಯನ್ನ ಇಲಾಖೆ ಅಥವಾ ನಮ್ಮ ಕೆಲವು ರಿಸರ್ಚ್ ಸೆಕ್ಷನ್ ಕೊಟ್ಟು ಇದನ್ನು ಡೆವಲಪ್ ಮಾಡಿ ಇನ್ನೂ ಜಾಸ್ತಿ ಇಳುವರಿ ಬರೋ ತರ ಮಾಡಿ, ಅಂದ್ರೆ ಇಂಪ್ರೂವ್ಮೆಂಟ್ ಅಂದ್ರೆ ಇನ್ನು ಶುದ್ಧ ಮಾಡೋದಷ್ಟೇನೆ, ಶುದ್ಧವನ್ನು ಮಾಡಿ ಇಳುವರಿ ಜಾಸ್ತಿ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾವು ಕೂಡ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅದೇ ರೀತಿ ಭತ್ತದಲ್ಲಿ ಬಂದ್ರೆ ಕ್ಯಾಸಕ್ಕಿ ಅಂತಕ್ಕೊಂದು ತಳಿ ಇದೆ, ಕೆಂಪಕ್ಕಿ. ಈಗ ಕರ್ನಾಟಕದಲ್ಲಿ ಮತ್ತೆ ಇಡೀ ದೇಶದಲ್ಲೇ ಬಹಳ ಡಿಮ್ಯಾಂಡ್ ರೆಡ್ ರೈಸ್ ಅನ್ನು ಬಳಸಿ ಅಂತಕ್ಕಂಥದ್ದು. ಕಿರುವಾಣ ಅಂತ ಒಂದು ತಳಿ ಇದೆ, ಒಳೆಸಾಲ್ ಚಿಪ್ಗ, ಸ್ವಲ್ಪ ಮಂಡಕ್ಕಿಗೆ ಬಳಸ್ತಕ್ಕಂಥದ್ದು, ತುಂಬಾ ಒಳ್ಳೆ ಬೆಲೆ ಇರತಕ್ಕಂಥ ಭತ್ತ, ಒಳೆಸಾಲ್ನಲ್ಲಿ ಬೆಳೀತಕ್ಕಂಥ ಭತ್ತ ಸರ್, ತುಂಬಾ ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ರತ್ನ ಚೂಡಿ ಅಂತ ಭತ್ತ ಇದೆ, ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೆಟ್ಟಿ ಬಿಳ್ಳಕ್ಕಿ ಅಂತ ಒಂದು ಭತ್ತ ಇದೆ, ಅಂಡ ಉಂಡ ಅಂತ ಅದಕ್ಕೆ ಇನ್ನೊಂದು ಹೆಸರು ಇದೆ, ಅಂಡ ಉಂಡ ಅಂತ. ಅದು ಅದ್ರ ವಿಶೇಷ ಏನಂದ್ರೆ ಹೇಮಾವತಿ ಆಸ್ಪಾಸ್ನಲ್ಲಿ ಬೆಳೀತಾರೆ ಸರ್ ಇದನ್ನ, ಈ ಆನ್ಬಾಳ ಸೈಡ್ ನಲ್ಲಿ. ಅಲ್ಲಿ ಹೇಮಾವತಿ ಆಗಸ್ಟ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ರಭಸವಾಗಿ ಹರಿಯುತ್ತೆ, ನದಿ ಫ್ಲಡ್ ಆಗುತ್ತೆ, ಅಕ್ಕಪಕ್ಕದ ಗದ್ದೆಗಳೆಲ್ಲ ನೀರ ಮುಳುಗೋಗುತ್ತೆ. ಆ ಟೈಮ್ನಲ್ಲಿ ನೆಟ್ಟಿ ಬಿಳ್ಳಕ್ಕಿ ಬಿಟ್ಟು ಬೇರೆ ಯಾವ ಭತ್ತ ನಾಟಿ ಮಾಡಿದ್ರು ಕೂಡ ಭತ್ತ ಬದುಕಲ್ಲ ಸರ್, ಸತ್ತೋಗುತ್ತೆ. ಇದು ಬಾಗದಿಲ್ಲ. ಈ ಭತ್ತ 15-20 ದಿನ ಮುಂಚೆ ನೆಟ್ಟಿದ್ರೆ ಒಂದ್ ಸ್ವಲ್ಪ ಬೇರಾಗಿದ್ರೆ ಸಾಕು ಸರ್, ಇದು 1 ವಾರ 10 ದಿನ ನೀರು ನಿಂತಿದ್ರು ಕೂಡ ಫ್ಲಡ್ ಅಲ್ಲಿ ಈ ಭತ್ತ ಕೊಳೆಯಲ್ಲ ಸರ್, ಕೊಳೆಯಲ್ಲ, ಸಾಯಲ್ಲ ಸರ್. ಕೊನೆಗೆ ಕಡ್ಡಿ ಉಳಿದಿದ್ರು ಕೂಡ ಆ ಕಡ್ಡಿ ಮತ್ತೆ ಚಿಗುತ್ತು ಒಳ್ಳೆ ಫಸಲು ಕೊಡ್ತಕ್ಕಂತ ಪ್ರಯತ್ನ ಆಗುತ್ತೆ ಸರ್ ಇದರಿಂದ. ಹಾಗಾಗಿ ಆ ಭಾಗ ಅನಿವಾರ್ಯವಾಗಿರ್ತಕ್ಕಂಥ ತಳಿ, ಮತ್ತೆ ಊಟಕ್ಕೆ ತುಂಬಾ ರುಚಿಕಟ್ಟಾಗಿರ್ತಕ್ಕಂಥ ಒಂದು ತಳಿ ಸರ್ ಇದು. ಆ ತಳಿಯನ್ನ ಒಂದು ಸಂರಕ್ಷಣೆ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ಹಾಸನ ಭಾಗದ ವಿಶೇಷವಾದ ತಳಿ ರಾಜಮುಡಿ ಇದೆ, ನವರ ಅಂತಕ್ಕಂಥ ಒಂದು ಮೆಡಿಸಿನಲ್ ರೈಸ್, ಕೇರಳ ಮೂಲದ್ದು. ಅದು ಈ ಮಂಡಿ ಕೈಕಾಲು ನೋವುಗಳಿಗೆಲ್ಲ ವಿತೌಟ್ ಮೆಡಿಸಿನ್ ಒಂದು 20 ದಿನ ತಿಂಗಳು ಬಳಸಿದ್ರೆ ಗುಣ ಆಗುತ್ತೆ ಅಂತಕ್ಕಂಥದ್ದು ಒಂದು ಲ್ಯಾಬಲ್ ಪ್ರೂವ್ ಮಾಡಿದ್ರು ಸರ್ ಆ ವೆರೈಟಿನ. ಹಾಗಾಗಿ ಆ ತಳಿ ಒಂದನ್ನ ಇಲ್ಲಿ ಬೆಳೆಸಿ ತುಂಬಾ ಡಿಮ್ಯಾಂಡ್ ಸರ್, ಮಾರ್ಕೆಟ್ ತುಂಬಾ ಡಿಮ್ಯಾಂಡ್ ಇದೆ ಆ ತಳಿ ಒಂದು ಬೆಳೆಸ್ತಾ ಇದೀವಿ. ಅದೇ ರೀತಿ ಒಂದು ಬ್ಲಾಕ್ ರೈಸ್ ಸರ್, ಬರ್ಮಾ ದೇಶದ ಒಂದು ಬ್ಲಾಕ್ ರೈಸ್ ಇದೆ, ಅದು ನಮ್ಮ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿ ಹೊಂದಾಣಿಕೆ ಆಗಿದೆ, ತುಂಬಾ ಮಾರ್ಕೆಟ್ ಡಿಮ್ಯಾಂಡ್ ಇದೆ, ತುಂಬಾ ಹೆಚ್ಚು ಹುಲ್ಲು ಬರುತ್ತೆ ಸರ್ ದನಕರುಗಳಿಗೆ, ಆ ತಳಿ ಬೆಳೆಸ್ತಾ ಇದೀವಿ. ಇನ್ನೊಂದು ಸುವಾಸನೆ ಇರತಕ್ಕಂಥ ಒಂದು ಕಪ್ಪು ತಳಿ ಇದೆ, ಆರೋಮ್ಯಾಟಿಕ್ ಬ್ಲಾಕ್ ರೈಸ್ ಅಂತ, ನಮ್ಮ ಅಸ್ಸಾಂ ನಮ್ಮ ದೇಶದ್ದೇ ಒಂದು ತಳಿ, ಅದನ್ನು ತಂದು ಇಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಈ ರೀತಿ ಸುಮಾರು ಒಂದು 10 ತಳಿ ಭತ್ತಗಳನ್ನ ಆ ಭಾಗದಲ್ಲಿ ಬೆಳೀತಾ ಇದೀವಿ ಸರ್. ಇನ್ನೂ ಜಾಸ್ತಿ ಭತ್ತ ತಳಿಗಳು ಸಿಗ್ತಾ ಇದೆ ನಮಗೆ, ಸಿಕ್ಕಲ್ಲ ಅಂತ ಏನಿಲ್ಲ. ಆದ್ರೆ ಗಂಸಾಲೆ ಅಂತಕ್ಕಂಥ ಒಂದು ತಳಿ ಇದೆ, ನಮ್ಮ ಸಕಲೇಶ್ಪುರ ಆ ಭಾಗದ ರೈತರು, ಬೇಲೂರು ಆಲೂರು ಸುತ್ತಮುತ್ತ ಎಲ್ಲ ಭತ್ತ ಬಿತ್ತನೆ ಮಾಡಬೇಕು, ಒಂದು 10 ಗುಂಟೆ 15 ಗುಂಟೆಗೆ ಈ ಗಂಸಾಲೆ ಭತ್ತ ಹಾಕ್ತಾರೆ ಸರ್. ಇದು ಸುವಾಸನೆ ಇದೆ, ಬಾಸುಮತಿ ತರದ ಭತ್ತ, ನಮ್ಮ ದೇಸಿ ತಳಿ. ಅವರು ಮನೆಯಲ್ಲಿ ವಿಶೇಷ ಅಡಿಗೆಗಳು ಮಾಡಬೇಕಿದ್ರೆ, ಸ್ಪೈಸಿ ಡಿಶಸ್ ಮಾಡಬೇಕಿದ್ರೆ, ನಾನ್ ವೆಜ್ ಮಾಡಬೇಕಿದ್ರೆ ಆ ಟೈಮ್ ಬಳಕೆ ಆಗುತ್ತೆ ಸರ್ ಇದು. ಹಾಗಾಗಿ ಎಲ್ಲರೂ ಸಾಮಾನ್ಯವಾಗಿ ಕಡ್ಡಾಯವಾಗಿ ಒಂದು 10-15 ಗುಂಟೆನಲ್ಲಿ ಗಂಸಾಲೆ ಅಂತ ತಳಿಯನ್ನು ಬೆಳೀತಾರೆ ಸರ್. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಮಾರ್ಕೆಟ್ ಚೆನ್ನಾಗಿರೋಂಥದ್ದು, ವಿಶೇಷವಾಗಿರ್ತಕ್ಕಂಥ ಗುಣ ಇರೋಂಥದ್ದು, ಆಮೇಲೆ ಜನಗಳಿಗೆ ಒಳ್ಳೆ ಇಳುವರಿ ಬರೋಂಥದ್ದು, ಬಳಕೆಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಆ ತಳಿಗಳನ್ನ ಬೆಳೆಸಿ ಅದನ್ನ ಮಾರುಕಟ್ಟೆ ಮತ್ತೆ ಕ್ಷೇತ್ರ ವಿಸ್ತರಣೆ ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್. ಕ್ಯಾಸಕ್ಕಿ ಅಂತ ಹೇಳಿ ಒಂದು ಹೇಳಿದ್ರಿ, ಏನು ಅದರದ್ದು ವಿಶೇಷ ಸರ್? ಕರ್ನಾಟಕದಲ್ಲಿ ತುಂಬಾ ತಳಿ ಕೆಂಪು ಅಕ್ಕಿ ಭತ್ತಗಳಿದೆ, ಕರಿ ಜಡ್ಡು ಆ ತರ ಸರ್, ಸುಮಾರು ಭತ್ತಗಳು ಬರುತ್ತೆ ಸರ್, ದೊಡ್ಡಿ ಈ ತರದ್ದೆಲ್ಲ ಬರುತ್ತೆ. ಅದರಲ್ಲಿ ಸ್ವಲ್ಪ ಸಾಫ್ಟ್ ಆಗಿರತಕ್ಕಂಥ ಕೆಂಪು ಅಕ್ಕಿ ಇದು ಸರ್, ಕ್ಯಾಸಕ್ಕಿ. ಹಾ ಸರ್, ಬೇರೆ ಭತ್ತಗಳೆಲ್ಲವನು ಅದನ್ನ ಕುಚುಲಕ್ಕಿ ಬಳಸಬಹುದು ನಾವು, ಆದ್ರೆ ನೇರ ಅನ್ನ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ಒರಟು ಸರ್, ತುಂಬಾ ಗಟ್ಟಿ ಒರಟಾಗುತ್ತೆ ಅನ್ನ. ನಮ್ಮ ಸಕಲೇಶ್ಪುರ ಭಾಗದ ಕ್ಯಾಸಕ್ಕಿ ಏನು, ಸಕಲೇಶ್ಪುರ, ಸೋಮಾರಪೇಟೆ, ಮೂಡಿಗೆರೆ, ಬೇಲೂರು, ಆಲೂರು ಒಂದು 5-6 ತಾಲೂಕಲ್ಲಿ ಬೆಳೀತಾರೆ ಸರ್ ಇದನ್ನ, ತುಂಬಾ ರೆಗ್ಯುಲರ್ ಬೆಳೀತಾರೆ. ಇದು ನಾವು ಬೇಯಿಸಿದಾಗ ಊಟ ಮಾಡ್ಲಿಕ್ಕೆ ಬಹಳ ಸಾಫ್ಟ್ ಇದೆ, ಮೃದುವಾಗಿದೆ, ರುಚಿ ಚೆನ್ನಾಗಿದೆ, ಹಾಗಾಗಿ ಸ್ವಲ್ಪ ಇದು ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಸರ್ ಈ ತಳಿ. ಕಿರುವಾಣದ್ದು ವಿಶೇಷ ಏನು? ಕಿರುವಾಣ ಸ್ವಲ್ಪ ಕೆಂಪು ಜಾಸ್ತಿ ಇದೆ, ಕಾಳು ಸಣ್ಣ ಇದೆ, ಇದಕ್ಕೆ ಸ್ವಲ್ಪ ಗಟ್ಟಿ, ಬಟ್ ರುಚಿ ಚೆನ್ನಾಗಿದೆ ಸರ್, ಅದು ರುಚಿ ಬಹಳ ಚೆನ್ನಾಗಿದೆ. ಗಂಸಾಲೆದು ಮತ್ತೆ ಹೊಳೆ ಚಿಪ್ಪಿಗದ್ದು ಅದನ್ನ ತಾವು ಹೇಳಿದ್ರಿ, ಮತ್ತೆ ಈ ರತ್ನಚೂಡಿ ಅದರ ವಿಶೇಷ? ರತ್ನಚೂಡಿ ಸರ್ ತುಂಬಾ ರುಚಿಯಾಗಿರತಕ್ಕಂತ ಒಂದು ಅಕ್ಕಿ. ನಾವ್ ಈ ಸೋನಾ ಮಸೂರಿ ಊಟ ಮಾಡೋ ರೀತಿಯಲ್ಲಿ ಪ್ರತಿ ದಿನ ಊಟ ಮಾಡಿದ್ರು ಕೂಡ ಬೇಜಾರಾಗಲ್ಲ ಸರ್, ಅಷ್ಟು ರುಚಿಯಾಗಿದೆ ಅಕ್ಕಿ. ನಮ್ಗೆ ಒಂದ್ ಸಮಸ್ಯೆ ಏನಂದ್ರೆ ಅದು ಸ್ವಲ್ಪ ಬ್ಲಾಸ್ಟ್ ಬೆಂಕಿ ರೋಗ ಜಾಸ್ತಿ ಸರ್, ಅದಕ್ಕೆ ರೈತರ ಗದ್ದಿನಲ್ಲಿ ಬೆಳಿಬೇಕಿದ್ರೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಬೇರೆ ಭತ್ತಕ್ಕೆ ಬ್ಲಾಸ್ಟ್ ಬಂದ್ರೆ ತಕ್ಷಣ ರತ್ನಚೂಡಿ ಬಂದ್ಬಿಡುತ್ತೆ. ಪ್ರೊಟೆಕ್ಷನ್ ಸ್ವಲ್ಪ ಕಷ್ಟ ಬಿಟ್ರೆ ಊಟಕ್ಕೆ ತುಂಬಾ ರುಚಿಯಾಗಿದೆ, ಚೆನ್ನಾಗಿದೆ ಭತ್ತ ಅದು. ತರಕಾರಿ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಯಾವ್ಯಾವ ತರಕಾರಿ ಪ್ರಭೇದಗಳನ್ನು? ತರಕಾರಿನಲ್ಲಿ ಕ್ರೀಪರ್ ಬೀನ್ಸ್ ಮೇಲೆ ಜಾಸ್ತಿ ಕೆಲಸ ಮಾಡಿದ್ವಿ ಸರ್, ತುಂಬಾ ಬಳ್ಳಿ ಬೀನ್ಸ್ಗಳು, ವಿಶೇಷವಾಗಿರೋ ಬೀನ್ಸ್. ಒಂದ್ಸರಿ ನಾವು ಒಂದು ಬೀಜ ನೆಟ್ಟರೆ ಸುಮಾರು 4-5 ತಿಂಗಳು 6 ತಿಂಗಳು ನಿರಂತರವಾಗಿ ಬಳ್ಳಿ ಬೀನ್ಸ್ ಕೂಡ ತರದ್ದು. ಆಮೇಲೆ ಸೊಪ್ಪಿನ ತಳಿಗಳು, ಆಮೇಲೆ ಬದನೆನಲ್ಲಿ ಸರ್ ತುಂಬಾ ಒಂದು ಬೆಕ್ಕಿನ ತಲೆ ಬದನೆ ಅಂತ ಒಂದ್ ಕಾಯಿ ಸುಮಾರು ಒಂದು 400-500 ಗ್ರಾಂ ಬರೋ ಅಂತ ದಪ್ಪ ಬದನೆ, ಒಂದು ಮುಸುಕು ಬದನೆ ಅಂತಕ್ಕಂತ ಒಂದು ಬದನೆ ಇತ್ತು. ಅದು ಬದನೆಕಾಯಿ ಮೇಲ್ಗಡೆ ಮುಸುಕು ಬರ್ತಾ ಇತ್ತು, ಅದು ವರ್ಷ ಪೂರ್ತಿ ಪೆರಿನಿಯಲ್ ಬದನೆ ಅಂತೀನೋ ಅದನ್ನ. ಒಂದು ಸರಿ ಗಿಡ ಹಾಕಿದ್ರೆ ಒಂದ್ 4-5 ವರ್ಷ ಅದ್ ಕಾಯಿ ಬಿಡುತ್ತೆ ಸರ್, ಕಂಟಿನ್ಯೂಸ್ ನಿರಂತರವಾಗಿರೋಂಥದ್ದು. ಇನ್ನೊಂದು ಮಳಬದನೆ ಅಂತ, ಈ ಮೂಡಿಗೆರೆ ಸ್ವಲ್ಪ ಸಕಲೇಶ್ಪುರದ ಹಾನ್ಬಾಳ ಭಾಗದಲ್ಲಿ ಬೆಳೀತಾರೆ ಸರ್ ಮಳಬದನೆ ಅಂತ. ಒಂದು ಕಾಯಿ ಒಂದು ಮಳ ಇರುತ್ತೆ ಸರ್, ಅದು ಒಂದು ಕಾಯಿನ ಕಿತ್ತರೆ ಸಾಮಾನ್ಯಕ್ಕೆ ಒಂದು 1/2 ಕಾಯಿ ಸಾಕಾಗುತ್ತೆ ಒಂದ್ ಮನೆಗೆ, ದೊಡ್ಡ ಬದನೆಕಾಯಿ ಬಿಡುತ್ತದು. ಈ ತರದ ಕೆಲವು ತಳಿಗಳು, ಟೊಮೆಟೋದಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂಥ ತಳಿಗಳು, ಕುಂಕುಮ ಕೇಸರಿ ಈ ತರದ್ದೆಲ್ಲ, ಕೆಲವು ಚಿಕ್ಕ ಟೊಮೆಟೋ ಈ ತರದ್ದೆಲ್ಲ ತಳಿಗಳು ಸಂರಕ್ಷಣೆ ಮಾಡ್ತಾ ಇದ್ವಿ. ಆಮೇಲೆ ಚಪ್ರದವರೇ ಕೆಲವು ಡಬಲ್ ಬೀನ್ಸ್ ಕೆಲವು ತಳಿಗಳು ಬರುತ್ತೆ, ಅದು ಅಷ್ಟೆ. ಒಂದ್ಸರಿ ಗಿಡ ಹಾಕಿದ್ರೆ ವರ್ಷ ಪೂರ್ತಿ ನಿರಂತರವಾಗಿ ಕಾಯಿ ಸಿಗ್ತಾನೆ ಇರುತ್ತೆ. ಒಂದ್ ಗಿಡ ಹಾಕೊಂಡ್ರೆ 4-5 ಮನೆ ತಿಂದು ಮುಗಿಯಲ್ಲ ಸರ್, ಅಷ್ಟು ಕಾಯಿ ಬಿಡುತ್ತೆ. ಆ ತರದ್ದು ಈ ತರದ ಕೆಲವು ವಿಶೇಷ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದೀವಿ. ಅದನ್ನ ಒಂದ್ ಕಡೆ ಕನ್ಸರ್ವೇಷನ್ ಅನ್ನೋದಕ್ಕಿಂತ ರೈತರಿಂದ ರೈತರು ವಿಸ್ತರಣೆ ಆಗ್ತಾ ಇರ್ತಾರೆ, ರೈತರ ಮನೆಯಲ್ಲಿ ಬೆಳೆದಿರ್ತಾರೆ, ಅಲ್ಲಿಂದ ಯಾರೋ ನೋಡಿ ಇನ್ನೊಬ್ರು ತಗೊಂಡು ಹಾಕ್ತಾರೆ, ಈ ತರ ಅದು ಆಗ್ತಾ ಇದೆ. ಬಟ್ ಅದು ಮಾರ್ಕೆಟ್ಗೆ ತರಲಿಕ್ಕೆ ಆಗಲ್ಲ ಸರ್, ಇಳುವರಿ ಸ್ವಲ್ಪ ಕಡಿಮೆ ಇರುತ್ತೆ. ಕಮರ್ಷಿಯಲ್ ಇದುವರೆಗೂ ಯಾರು ಪ್ರಯತ್ನ ಮಾಡಿಲ್ಲ, ರುಚಿ ಚೆನ್ನಾಗಿದೆ. ಹಾಗಾಗಿ ವೈಯಕ್ತಿಕ ಕೆಲವು ರೈತರು ಮನೆ ಹತ್ರ ಬೆಳೆದು ಬಳಸ್ತಾ ಇದ್ದಾರೆ ಇವಾಗಲೇ ಒಂದಷ್ಟು ಈ ಭತ್ತದ ತಳಿಗಳನ್ನ ಹೇಳಿದ್ರಲ್ಲ, ಕ್ಯಾಸಕ್ಕಿ, ಕಿರುವಾಣ, ಹೊಳೆಸಾಲ್ ಚಿಪ್ಕ, ಗಂಸಾಲೆ, ಇವೆಲ್ಲವುದನ್ನು ಕೂಡ ನಮ್ಮ ತಲೆಮಾರಿನಲ್ಲಿ ಹೆಸರುಗಳನ್ನಷ್ಟೇ ಕೇಳಿದ್ವಿ. ಅದನ್ನ ನಾವು ನೋಡಕ್ ಸಾಧ್ಯ ಆಗಿರ್ಲಿಲ್ಲ, ತಿನ್ನಕ್ಕಂತೂ ಸಾಧ್ಯನೇ ಆಗ್ತಾ ಇರಲಿಲ್ಲ, ಕೇಳ್ತಾ ಇದ್ವಿ. ಯಾಕೆಂದ್ರೆ ನಮ್ಮ ಹಿರಿಯರು ಹಾಗಾಗಿ ಅದನ್ನ ಹೇಳ್ತಾ ಇದ್ರು. ಹೀಗೆ ಕಣ್ಮರೆಯಾಗಿದ್ದಂತ ಈ ಎಲ್ಲಾ ತಳಿಗಳನ್ನು ಕೂಡ ನೀವು ಹೇಗೆ ಮತ್ತೆ ಹುಡುಕಿದ್ರಿ ಸರ್? ಇದು ಹುಡುಕೋದಿಕ್ಕೆ ಬಹಳ ಕಷ್ಟ ಆಯ್ತು ಸರ್. ಕೆಲವು ಈಗ ಒಂದ್ ತಳಿ ಆಲೂರು ಸಣ್ಣ ಅಂತ ಒಂದ್ ತಳಿ ಇತ್ತು ಸರ್. ನಾವು ಆಲೂರು ಎಂಟರ್ ಆದ ತಕ್ಷಣ ಸಣ್ಣಕ್ಕಿ ನಾಡು ಆಲೂರಿಗೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ರ, ಸಣ್ಣಕ್ಕಿನೇ ಆಲೂರು ಸಣ್ಣ ಸರ್. ಆಲೂರು ಸಣ್ಣ ಇವತ್ತರೆಗೂ ಸಿಕ್ಕಿಲ್ಲ ಸರ್ ನಮ್ಗೆ. ಅಂದ್ರೆ ಆ ತಳಿ ಕಣ್ಮರೆ ಆಯ್ತು, ಮತ್ತೆ ತರ್ಲಿಕ್ಕೆ ಆಗ್ಲೇ ಇಲ್ಲ ಸರ್. ನಾವು ಅದನ್ನ ಆಲೂರು ಸಕಲೇಶ್ಪುರ ಸುತ್ತಮುತ್ತಲ ಹುಡುಕಿದ್ರು, ನಾವು ಪರಿಚಯ ಇರೋರಿಗೆ ಸಾವಯವ ಕೃಷಿಕರಿಗೆ ಎಲ್ಲರ ಜೊತೆ ಇಲಾಖೆ ಜೊತೆ ಮಾತಾಡಿದೀವಿ. ಆ ತಳಿ ಸರ್ 10 ವರ್ಷದಿಂದ ಹುಡುಕ್ತಾ ಸಿಗ್ತಾ ಇಲ್ಲ ಸರ್ ತಳಿ. ಈ ರೀತಿ ಒಂದ್ಸರಿ ಕಣ್ಮರೆ ಆದ್ರೆ ಆ ತಳಿ ತರ್ಲಿಕ್ಕೆ ಆಗಲ್ಲ ಸರ್. ಹಾಗಾಗಿ ನಾವು ಪ್ರಾರಂಭ ಮಾಡಿದ ಹಂತದಲ್ಲಿ ಇನ್ನೂ ಆ ಟೈಮ್ನಲ್ಲಿ ಎಲ್ಲ ಕಣ್ಮರೆ ಆಗ್ತಾ ಇತ್ತು ತಳಿಗಳು. ಆ ಟೈಮಿಗೆ ನಾವು ಎಂಟರ್ ಆದ್ವಿ, ಮಾತಾಡಿದ್ವಿ. ಆಮೇಲೆ ಅವ್ರ ರೈತರಿಗೆ ಕೇಳಿದ್ರೆ ನಾನು ಮಗಳು ಮನೆಯಲ್ಲಿ ಕೊಟ್ಟಿದ್ದೆ ಸರ್, ಅಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳವರು. ನಮ್ ಸಂಬಂಧಿಕೊಬ್ರು ತಗೊಂಡೋಗಿದ್ರು, ಅಲ್ಲಿ ಬೆಳೀತಾ ಇದಾರೆ ಅಂತ ಹೇಳವರು. ಇಂಥ ಊರಲ್ಲಿ ನಾನು ನೋಡಿದ್ದೆ ಅಂತ ಹೇಳವರು. ಆತರ ಹುಡುಕೊಂಡು ಹೋಗಿ ಒಂದಷ್ಟು ಒಂದ್ ಸ್ವಲ್ಪ ಒಂದ್ ಇಡಿಯಷ್ಟು ಭತ್ತ ಸಿಕ್ಕಿದ್ರು ಪರವಾಗಿಲ್ಲ, ತಂದು ಅದನ್ನ ಒಂದು ಚಿಕ್ಕದೊಂದು ಪ್ರಾತ್ಯಕ್ಷಿಕೆ ತರ ಮಾಡಿ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಕೆಲವು ತಳಿಗಳು ಸಿಗಲೇ ಇಲ್ಲ ಸರ್. ಅವು ನಾವು ಬೀಜ ಮೇಳ, ದೇಸಿ ತಳಿಗಳು ಸಮ್ಮೇಳನ ಈ ತರದೆಲ್ಲ ಮಾಡ್ತಾ ಇದ್ದಾಗ ರಾಜ್ಯದ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಜನ ಬಿತ್ತನೆ ತಳಿ ಸಂರಕ್ಷಕರು ಬರ್ತಾ ಇದ್ರು. ಅವ್ರ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ತಳಿ ಪ್ರದರ್ಶನಕ್ಕಿಟ್ಟಾಗ ಈ ತಳಿ ನಾವು ಹುಡುಕ್ತಾ ಇರೋ ತಳಿ ಅಂತ ಅಂದ್ಬಿಟ್ಟು ತಂದು ಅದನ್ನ ಇಲ್ಲಿ ತಂದು ಬೆಳೀತಕ್ಕಂಥ ಪ್ರಯತ್ನ ಮಾಡಿದ್ವಿ. ಈ ತರ ಹುಡುಕಾಟ ಅನ್ನೋದೊಂದು ಅದೊಂದು ದೊಡ್ಡ ಕೆಲಸ ಸರ್. ಸಮಾನಕ್ಕೆ ಒಂದು ಕಡೆ ಹೋದ್ರೆ ಅಲ್ಲಿ ಇರಲ್ಲ, ಇನ್ನೊಂದು ಊರಿಗೆ ಕಳಿಸ್ತಾ ಇದ್ರು. ಈ ತರ ಹೋದ ವರ್ಷ ಇತ್ತು, ಈ ವರ್ಷ ನಮ್ಮ ಹತ್ರ ಇಲ್ಲ, ಕನ್ಸರ್ವ್ ಮಾಡಿಲ್ಲ ಅಂತ ಇದ್ರು. ಈ ನಿಟ್ಟಿನಲ್ಲಿ ಬಹಳ ಕಷ್ಟಪಟ್ಟು ಹುಡುಕಿದ್ವಿ ಸರ್. ಹುಡುಕಿದ ಮೇಲೆ ಮತ್ತೆ ಅದನ್ನ ಶುದ್ಧತೆ ಮಾಡಿ ಎಕ್ಸ್ಪೆನ್ಷನ್ ಮಾಡೋರ್ಗು ಸಾಕಷ್ಟು ಸುಮಾರು 4-5 ವರ್ಷದ ಕೆಲಸ ಸರ್ ಅದು. ಅಲ್ಲೇ ಒಂದು ಪದ ಬಳಸಿದ್ರಿ, ತಳಿ ಶುದ್ಧತೆಯನ್ನು ನಾವು ಮಾಡಿಸಿದ್ವಿ ಅಂತ ಹೇಳಿ. ಹೇಗೆ ಮಾಡುವಂಥದ್ದು ಇದನ್ನ ಸರ್? ತಳಿ ಶುದ್ಧತೆ ಅಂತ ಅಂದ್ರೆ ನಾವೀಗ ರಾಗಿ ಅಥವಾ ಭತ್ತದಲ್ಲಿ ನೋಡಿದ್ರೆ ಅದು ಗೊನೆ ಬರೋ ಟೈಮ್ಗೆ ಸರ್, ಕೆಲವು ಗೊನೆ ಬೇಗ ಬಂದಿರುತ್ತೆ ರಾಗಿನಲ್ಲಿ ಭತ್ತದಲ್ಲಿ, ಕೆಲವು ಗೊನೆ ಒಣಗಿದ್ಮೇಲೆ ಹೊಸ್ತಾಗ ಕೆಲವು ಗೊನೆಗಳು ಬರ್ತಾ ಇರುತ್ತೆ, ಕೆಲವು ಮಧ್ಯಸ್ಥಿತಿಯಲ್ಲಿ ಇರುತ್ತೆ. ಈ ರೀತಿ 3-4 ತಳಿಗಳು ಮಿಶ್ರ ಆಗಿರುತ್ತೆ ಸರ್. ಅದರಲ್ಲಿ ನಾವು ರೈತರು ಒಕ್ಕಣೆ ಮಾಡಬೇಕಿದ್ರೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್, ಅದು ಗದ್ದೆಯಿಂದ ಗದ್ದೆಗೆ ಅಥವಾ ಒಕ್ಕಣೆ ಮಾಡಿದಾಗ ಕಣದಲ್ಲಿ ಎಲ್ಲೋ ಒಂದ್ ಕಡೆ ಸರ್ ಬೆರಕೆ ಆಗಿರುತ್ತೆ ಸರ್. ಅದು ಬೆರಕೆ ಆಗಿ ಅದು ಮಿಕ್ಸ್ ಆಗಿರುತ್ತೆ. ಅದರಲ್ಲಿ ಯಾವುದು ನಮ್ಗೆ, ಈಗ ಉದಾಹರಣೆ ಕುಳ್ಳುಂದ್ ರಾಗಿ ಯಾವುದು ಇದೇ ರಾಜಮುಡಿ ಅಂತ ಗೊತ್ತಿಡಲಿಕ್ಕೆ ಸಾಧ್ಯ ಆಗಲ್ಲ ಸರ್. ತುಂಬಾ ಅನುಭವ ಇರುವಂತ ರೈತರು ಬೇಕು. ಆತರ ಸುಮಾರು 60-70 ವರ್ಷ ವಯಸ್ಸಾಗಿರ್ತಕ್ಕಂಥ ಹಿರಿಯರು 10-6 ವರ್ಷ ಆ ಭತ್ತ ಅಥವಾ ಆ ತಳಿಯನ್ನ ನಾವು ಬೆಳೆದಿದೀವಿ, ಬಳಸಿ ಅದ್ರ ಬಗ್ಗೆ ಅನುಭವ ಇದೆ ಅನ್ನೋ ಅಂತ ರೈತರನ್ನ ಕರ್ಕೊಂಡೋಗಿ ಅವ್ರಿಗೆ ಕಲರ್ ಕಲರ್ ದಾರಗಳನ್ನ ಕೊಟ್ಟು ಅವ್ರಿಗೆ ಇದರಲ್ಲಿ ನಿಮ್ಗೆ ಕುಳ್ಳುಂದ್ ರಾಗಿ ಯಾವುದು ಅಥವಾ ರಾಜಮುಡಿ ಭತ್ತ ಯಾವುದು ಇದಕ್ಕೆ ನೀವು ನಿಮ್ಗೆ ನಿಖರವಾಗಿ 100ಕ್ಕೆ 100 ಸತ್ಯ ಇದೆ ಅಂತ ನಿಮ್ಗೆ ಕನ್ಫರ್ಮ್ ಆಗಿರತ್ತೇನೆಗೆ ನೀವೊಂದು ದಾರ ಕಟ್ಟಿ ಅಂತ ಒಂದ್ 100 ದಾರ ಕೊಡ್ತಾ ಇದ್ವಿ ಸರ್. 4-5 ರೈತರು ಬಿಟ್ಟು 4-5 ಬೇರೆ ಬೇರೆ ಕಲರ್ ಕೊಡ್ತಾ ಇದ್ವಿ. ಆ 4 ಜನ ರೈತರು ಬೇರೆ ಬೇರೆ ಕಲರ್ ದಾರನ 100 ತೆನೆ ಕಟ್ತಾ ಇದ್ರು. ಆ 100 ತೆನೆ ಬೇರೆ ಬೇರೆ ಕಲರ್ ಸಪರೇಟ್ ಆಗಿ ಸರ್ ಅದನ್ನ ತೆಗಿತಾ ಇದ್ವಿ ಗದ್ದೆ ಹೊಲದಿಂದ. ಅದನ್ನ ಸಪರೇಟ್ ಒಕ್ಕಣೆ ಮಾಡಿ ಆ 4 ರೈತರು ಕೊಟ್ಟರು 4 ಸ್ಯಾಂಪಲ್ಸ್ ಅನ್ನ ಒಬ್ಬರೇ ರೈತರ ಹತ್ರ ಬೇರೆ ಬೇರೆ ಸಪರೇಟ್ ಬೆಳೆಸ್ತಾ ಇದ್ವಿ ಸರ್. ಬೆಳೆಸಿ ಮತ್ತೆ ಅದೇ ರೈತರನ್ನ ಮತ್ತೆ ಮುಂದಿನ ವರ್ಷ ಕರೆಸ್ತಾ ಇದ್ವಿ. ಕರೆದು ಇದ್ರಲ್ಲಿ ನೀವು ಸೆಲೆಕ್ಟ್ ಮಾಡಿದ ಈ ಲೈನ್ ಇದೆ, ಅವ್ರಿಗೆ ತೋರಿಸಿ ಇದ್ರ ಮತ್ತೆ ಈ ವರ್ಷ ಮತ್ತೆ ಪ್ಯೂರಿಟಿ ಮಾಡಿ ಅಂತ ಆಗ್ಬಿಟ್ಟಾಗ ಸಾಮಾನ್ಯ ಎಲ್ಲ ಯೂನಿಫಾರ್ಮ್ ಒಂದೇ ಎತ್ತರಕ್ಕೆ ಇರೋದು, ಒಂದೇ ಸರಿ ತೆನೆ ಬಂದಿರೋದು, ಆಮೇಲೆ ಎಲ್ಲ ಒಂದೇ ತರದ್ದು ಸೈಜ್ ಇರೋದು, ಅದೆಲ್ಲ ಒಂದೇ ತರ ಯೂನಿಫಾರ್ಮ್ ಬಂದಿರೋ ಸರ್. ಅದರಲ್ಲೂ ಇನ್ನೊಂದ್ಸರಿ ಶುದ್ಧ ಮಾಡ್ತಾ ಇದ್ರು ತಳಿನ. ಅವ್ರು ಶುದ್ಧ ಮಾಡಿದ ನೆಕ್ಸ್ಟ್ ಇಯರ್ ಅದನ್ನ ಒಂದೊಂದ್ ತಳಿ ಸ್ಯಾಂಪಲ್ ನ ಒಬ್ಬೊಬ್ಬ ರೈತರಿಗೆ ಬೇರೆ ಬೇರೆ ಕೊಡ್ತಾ ಇದ್ವಿ. ಅದ್ರಲ್ಲಿ ಬೆಸ್ಟ್ ಯಾವ್ದು ಬರುತ್ತೆ ಅದನ್ನ ತಳಿನ ಸೀಡ್ ಪ್ರೊಡಕ್ಷನ್ ಅಂತ ಮಾಡಿ ರೈತರಿಗೆ ಇತರ ವಿಸ್ತರಣೆ ಮಾಡ್ತಾ ಇದ್ದು. ಇದೆಲ್ಲ ಸಾಮಾನ್ಯ ಯೂನಿವರ್ಸಿಟಿ ಅವರು ವಿಜ್ಞಾನಿಗಳು ಮಾಡ್ತಕ್ಕಂಥ ಕೆಲಸ ಸರ್, ಇದು ರಿಸರ್ಚ್ ಅಲ್ಲಿ ಆಗ್ತಕ್ಕಂಥ ಕೆಲಸಗಳು. ಬಟ್ ನಾವು ನಮ್ಮಂತಲೇ ನಾವು ರೈತರ ಸಹಭಾಗಿತ್ವದಲ್ಲಿ ಈ ತರದ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿದೀವಿ ಸರ್. ಅದರಿಂದ ಒಳ್ಳೆ ಪ್ರತಿಫಲ ಸಿಕ್ಕಿದೆ, ರೈತರಿಗೆ ಅನುಕೂಲ ಆಗಿದೆ, ಒಂದ್ ತಳಿ ಸಂರಕ್ಷಣೆ ಆಗ್ತಾ ಇದೆ ಸರ್. ಇದುವರೆಗೆ ಕೇಂದ್ರ ಸರ್ಕಾರದ ಸಸ್ಯತಳಿ ಪ್ರಭೇದಗಳ ಸಂರಕ್ಷಣಾ ಪುರಸ್ಕಾರಕ್ಕೆ ಪಾತ್ರವಾಗಿರುವ ಹಾಸನದ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಸಿ ಜಯಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದರೆ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಬಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ನಮ್ಮಲ್ಲಿದೆ ಎಲ್ಲ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಐತೆ. ನರೇಗೆ ಇಲ್ಲಿ ಇದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:20. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಭಾಷಾ ತಜ್ಞರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಟಿವಿ ವೆಂಕಟಾಚಲಶಾಸ್ತ್ರಿ. ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸ್ತುತಿ ಡಾ ನಿರ್ಮಲಾ ಸಿ ಎಲಿಗಾರ್, ನಿರ್ಮಾಣ ಎಚ್ಕೆ ಸುಬ್ಬಯ್ಯ, ಸಹಕಾರ ನಂದನ್ ಎನ್. 10:00 ನಾಟಕ ದೀಪಾವಳಿ, ರಚನೆ ಹಾಗೂ ನಿರ್ದೇಶನ ಮಾಸ್ಟರ್ ಹಿರಣ್ಣಯ್ಯ, ಪ್ರಸ್ತುತಿ ಹಿರಣ್ಣಯ್ಯ ಮಿತ್ರ ಮಂಡಳಿ. 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ ಕಲಾಪಗಳ ಪ್ರಶ್ನೋತ್ತರ ಸಮೀಕ್ಷೆ ಪ್ರಸಾರವಾಗುವುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ, ರಾಜಗೋಪಾಲ ಪುನಿಚಿತಾಯ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಹಚ್ಚೇವು ಗಡಿನಾಡಲಿ ಕನ್ನಡದ ದೀಪ. ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. 7:45